ಭಾರತೀಯ ಹವಾಮಾನ ಇಲಾಖೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಿ ಎಸ್ ಪಾಟೀಲ್ ರವರು ರಾಜ್ಯದಲ್ಲಿ ಮುಂದಿನ 15 ದಿನಗಳ ಕಾಲ ಯಾವ ರೀತಿಯಾದಂಥ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ವರದಿಯನ್ನು ನೀಡಲಿದ್ದಾರೆ. ತದನಂತರ MS ರಾಮಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಬಿ ಲಲಿತಾ ಅವರು ಹವಾಮಾನ ಬದಲಾವಣೆಯಿಂದ ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಮತ್ತು ಅದನ್ನ ಯಾವ ರೀತಿ ನಾವು ನಿಭಾಯಿಸ್ಕೊಂಡು ಹೋಗಬೇಕು, ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಸವಿರವಾಗಿ ತಿಳಿಸ್ಕೊಡ್ತಾರೆ. ಈ ಎಲ್ಲ ಅಂಶಗಳನ್ನು ಎಲ್ಲ ಶ್ರೋತೃಗಳು ಕೇಳಿ ಅಳವಡಿಸ್ಕೋಬೇಕು ಅವರು ದೈನಂದಿನ ಅವರ ಬದುಕಿನಲ್ಲಿ ಅಂತ ಕೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಕಾರ್ಯಕ್ರಮದ ಪ್ರಯೋಜನ ಪಡೀರಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಕಳೆದ 24 ಗಂಟೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹವಾಮಾನವು ಶುಷ್ಕವಾಗಿದ್ದು ಎಲ್ಲಿಯೂ ಮಳೆಯಾಗಿಲ್ಲ. ಆದರೆ ಉಷ್ಣತಾಮಾನದಲ್ಲಿ ಗಮನಾರ್ಹ ಏರುಪೇರುಗಳು ಕಂಡುಬರುತ್ತಿವೆ. ಕರ್ನಾಟಕದ ಧಾರವಾಡ, ವಿಜಯಪುರ, ಗದಗ, ಹಾವೇರಿ ಹಾಗೂ ದಕ್ಷಿಣ ಕರ್ನಾಟಕದ ಚಿಂತಾಮಣಿ, ಹಾಸನ, ಮಂಡ್ಯ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಕನಿಷ್ಠ ತಾಪಮಾನವು ಸುಮಾರು 10-13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೀದರು, ಬೆಳಗಾವಿ, ಕೊಪ್ಪಳ, ಮೈಸೂರು, ಶಿವಮೊಗ್ಗ ಹಾಗೂ ಬೆಂಗಳೂರು ನಗರದ ಕೆಲವು ಕಡೆ ಕನಿಷ್ಠ ತಾಪಮಾನವು ಸುಮಾರು 13-15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕರಾವಳಿ ಕರ್ನಾಟಕದ ಹೊನ್ನಾವರ, ಕಾರವಾರ ಮತ್ತು ಮಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 19-21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನವು ಸುಮಾರು 12-14 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದ್ದು ಇದು ಸಾಮಾನ್ಯ ಉಷ್ಣಾಂಶಕ್ಕಿಂತ ಕಡಿಮೆಯಾಗಿದೆ. ಮುಂದಿನ ಒಂದು ವಾರದವರೆಗೆ ಜನವರಿ 23-28 ಕರಾವಳಿ ಮತ್ತು ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ 2 ದಿನಗಳವರೆಗೆ ಆಕಾಶವು ಸಾಮಾನ್ಯವಾಗಿ ಶುಭ್ರವಾಗಿದ್ದು ಮುಂಜಾನೆಯ ವೇಳೆಯಲ್ಲಿ ಕೆಲವು ಕಡೆ ಮಂಜು ಬೀಳುವ ಹೆಚ್ಚಿನ ಸಾಧ್ಯತೆ ಇದೆ. ಆದ್ದರಿಂದ ವಾಹನ ಸವಾರರು ಜಾಗರೂಕರಾಗಿರಬೇಕು. ನಗರದ ಗರಿಷ್ಠ ತಾಪಮಾನ ಸುಮಾರು 28-30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ತಾಪಮಾನ 12-14 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮುಂದಿನ 2 ದಿನಗಳವರೆಗೆ ಉಷ್ಣತಾಪಮಾನದಲ್ಲಿ ದೊಡ್ಡ ಬದಲಾವಣೆಗಳಲ್ಲದಿದ್ದರೂ ನಂತರ ಕನಿಷ್ಠ ತಾಪಮಾನದಲ್ಲಿ ಸ್ವಲ್ಪ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸದ್ಯಕ್ಕೆ ಮೀನುಗಾರರಿಗೆ ಅಥವಾ ಸಾರ್ವಜನಿಕರಿಗೆ ಯಾವುದೇ ವಿಶೇಷ ಎಚ್ಚರಿಕೆಗಳನ್ನು ನೀಡಲಾಗಿಲ್ಲ. ಎಲ್ಲ ಆತ್ಮೀಯ ಕೇಳುಗರಿಗೂ ಹವಾಮಾನ ಮಿತ್ರ ನಮ್ಮ 18ನೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಬ್ಬ ವೈದ್ಯಕೀಯ ತಜ್ಞರನ್ನ ಮಾತಾಡಿಸೋಣ. ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ತ್ಯಾಜ್ಯದಿಂದ ಈ ಒಂದು ಹವಾಮಾನಕ್ಕೆ ಯಾವ ಒಂದು ದುಷ್ಪರಿಣಾಮ ಉಂಟಾಗ್ತದೆ, ನಮ್ಮ ರೈತರ ಮತ್ತು ಸಾರ್ವಜನಿಕರ ಮತ್ತು ಕೃಷಿಯ ಚಟುವಟಿಕೆಗಳ ಮೇಲೆ ಯಾವ ತರ ಈ ಒಂದು ವೈದ್ಯಕೀಯ ತ್ಯಾಜ್ಯದಿಂದ ಪರಿಣಾಮ ಉಂಟಾಗ್ತದೆ, ಒಂದೊಂದಾಗಿ ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ MS ರಾಮಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಲಲಿತಾ ಕೆ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಇವತ್ತು ಹವಾಮಾನ ಬದಲಾವಣೆಗೆ ಬೇರೆ ಬೇರೆ ಕ್ಷೇತ್ರಗಳು ಕೊಡುಗೆ ನೀಡ್ತಾ ಇದ್ದಾವೆ, ಅದೇ ತರ ವೈದ್ಯಕೀಯ ಕ್ಷೇತ್ರ ಕೂಡ ಈ ಒಂದು ಹವಾಮಾನ ಬದಲಾವಣೆಗೆ ಕಾರಣ ಆಗಿದೆ ಅಂತ ನಾವು ಅಲ್ಲಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಇದು ನೇರವಾಗಿಯೇ ಪರಿಣಾಮ ಬೀರ್ತಾ ಇದೆಯಾ ಅಥವಾ ಯಾವ ತರ ಈ ಒಂದು ಹವಾಮಾನಕ್ಕೆ, ಈ ಒಂದು ವೈದ್ಯಕೀಯ ತ್ಯಾಜ್ಯ ನಮ್ಮ ಹವಾಮಾನಕ್ಕೆ ಯಾವ ತರ ಬದಲಾವಣೆಗೆ ಕೊಡುಗೆ ಕೊಡ್ತಾ ಇದೆ, ಅದರಲ್ಲಿ ವೈದ್ಯಕೀಯ ತ್ಯಾಜ್ಯ ಅಂದ್ರೆ ಏನು, ಏನೇನು ಇರುತ್ತೆ ಸ್ವಲ್ಪ ಹೇಳಿ ಮೇಡಮ್. ಖಂಡಿತ. ಈಗ ಮನುಷ್ಯ ಬೆಳೆದಂತೆ ಜನಸಂಖ್ಯೆ ಸ್ಫೋಟ ಮತ್ತೆ ನಗರೀಕರಣ ಮತ್ತೆ ಆಧುನಿಕ ಜೀವನ ಶೈಲಿ ಜಾಸ್ತಿ ಆಗ್ತಿದ್ದಂಗೆ ನಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನಾ ರೀತಿಯ ತ್ಯಾಜ್ಯ ವಸ್ತು ಉತ್ಪಾದನೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ವೈದ್ಯಕೀಯ ತ್ಯಾಜ್ಯ ಕೂಡ ಒಂದು. ಈಗ ಏನಾಗ್ತಿದೆ ಅಂದ್ರೆ ನಾವು ಆರೋಗ್ಯ ರಕ್ಷಣಾ ಚಟುವಟಿಕೆಗಳಲ್ಲಿ ಏನಾಗುತ್ತೆ, ನಾವು ಜೀವ ಉಳಿಸುವಂತ ಒಂದು ಪ್ರಕ್ರಿಯೆ ಸಮಯದಲ್ಲಿ ನಾನಾ ರೀತಿಯ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗುತ್ತೆ. ಈ ಉತ್ಪಾದನೆಗಳು ಕೇವಲ ಅಲ್ಲಿನ ಸುತ್ತಮುತ್ತ ಜನಗಳಿಗೆ ಅಲ್ಲ, ಪರಿಸರಕ್ಕೂ ಕೂಡ ಹಾನಿಯಾಗೋ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನ ನಾವು ಮುಂಚೆ ಅಷ್ಟು ಯೋಚನೆ ಮಾಡಿರ್ಲಿಲ್ಲ. ಅದರಲ್ಲೂ ನಮ್ಗೆ ಕೋವಿಡ್ ಬಂತಲ್ಲ, 2020-21 ಬಂದಿದ್ದ ಕೋವಿಡ್ ನಮ್ಮ ವೈದ್ಯಕೀಯ ತ್ಯಾಜ್ಯದ ಒಂದು ಮಹತ್ವ ಮತ್ತೆ ಅದನ್ನ ನಾವು ಹೇಗೆ ಅದನ್ನ ಗೌರವಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಸುಧಾರಿಸಬೇಕು ಅನ್ನೋದು ನಮ್ಗೆ ಕೋವಿಡ್ ಪಾಠ ಕಲಿಸ್ತು ಅಂತ ನಾವ್ ಎಲ್ಲರಿಗೂ ಹೇಳ್ಬೇಕು. ಡಾಕ್ಟರ್ಗಳಿಗಿರ್ಬೋದು ಅಥವಾ ನರ್ಸ್ ಇರ್ಬೋದು, ಈಗ ನಾವು ಏನ್ ತಿಳ್ಕೊಳ್ತೇವೆ, ಈಗ ವೈದ್ಯಕೀಯ ಕ್ಷೇತ್ರ ಅಂದ್ರೆ ಡಾಕ್ಟರ್ ಇರ್ತಾರೆ, ಒಂದು ಇಂಜೆಕ್ಷನ್ ಚುಚ್ಚು ಬಿಡ್ತಾರೆ ಮತ್ ನಾವು ಮನೆಗೆ ಬಂದ್ಬಿಡ್ತೇವೆ. ಏ ಒಂದು ಸೂಜಿ ಒಂದು ಅದಿ ಹೆಂಗ್ ಒಂದು ದೊಡ್ಡ ತ್ಯಾಜ್ಯ ಆಗುತ್ತೆ ಅಂತ ನಾವು ಕಲ್ಪನೆ ಮಾಡ್ಕೋತೇವೆ. ಆದ್ರ ಅಲ್ಲ, ಆ ಸೂಜಿ ಒಳಗೆ ಮತ್ ನಾವು ಅದನ್ನ ಎಲ್ಲಿ ಪ್ಯಾಕ್ ಮಾಡಿರ್ತೇವೆ, ಆ ಪ್ಯಾಕ್ ಒಂದು ಪ್ಯಾಕ್ ಇರುತ್ತೆ, ಎಷ್ಟು ಪ್ಯಾಕ್. ಒಂದು ಉದಾಹರಣೆ ಕೊಡ್ತೀನಿ, ಈಗ ಒಂದ್ ಇಂಜೆಕ್ಷನ್ ಅಂತ ಹೇಳ್ತಿರಲ್ಲ, ಒಂದ್ ಇಂಜೆಕ್ಷನ್ ಕೊಡೋದ್ರಲ್ಲಿ ಒಟ್ಟು 5 ತರದ ವಸ್ತುಗಳು ಉತ್ಪಾದನೆ ಆಗ್ತವೆ, ಬೇಕಾಗುತ್ತೆ ನಿಮ್ಗೆ ಅಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಆ 5 ತರದ ತ್ಯಾಜ್ಯನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಒಂದೊಂದಕ್ಕೊಂದೊಂದು ಪರಿಣಾಮ ಬೀರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಇಂಜೆಕ್ಷನ್ ಹೇಳಿದ್ರೆ, ಒಂದು ಸೂಜಿ ಇದೆ, ಅದು ಚುಚ್ಕೋಬಹುದು. ನೀವು ಎಲ್ಲೋ ಎಸ್ತರೆ, ಅಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಗ್ರೂಪ್ ಡಿ ವರ್ಕರ್ ಇರ್ಬೋದು, ಅಥವಾ ನರ್ಸ್ಗೆ ಇರ್ಬೋದು, ಅಥವಾ ಡಾಕ್ಟರ್ಗೆ ಆಗ್ಲಿ, ಅಥವಾ ಪೇಷಂಟ್ಸ್ ಬಂದಿರ್ತಾರೆ ಅಥವಾ ಅಟೆಂಡರ್ಸ್ ಬಂದಿರ್ತಾರೆ, ಅವ್ರಿಗೆ ಚುಚ್ಕೋಬಹುದು. ಅಥವಾ ನೀವು ಸರಿಯಾದ ರೀತಿಲಿ ಅದನ್ನ ಏನಂತಾರೆ ಶೇಖರಣೆ ಮಾಡಿ ಸರಿಯಾದ ರೀತಿಲಿ ವಿಲೇವಾರಿ ಮಾಡದೇ ಇದ್ರೆ, ಅದು ನೀವು ಹಾಗೆ ಸುಮ್ನೆ ಎಸ್ತರೆ, ಅದು ಬೇರೆ ಈ ಚಿಂದಿ ಆಯೋರು ಬರ್ತಾರೆ, ಅವ್ರಿಗಳು ಗೊತ್ತಿರಲ್ಲ, ಮಾಹಿತಿ ಗೊತ್ತಿರಲ್ಲ, ಅವ್ರಿಗೆ ಚುಚ್ಕೋಬಹುದು. ಆ ಇಂಜೆಕ್ಷನ್ ಚುಚ್ಚಿರೋರ್ಗೆ ಏನಾರ ಹೆಪಟೈಟಿಸ್ ಬಿ ಅಥವಾ HIV ಇದ್ರೆ ಅವ್ರಿಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದೊಂದು ಆಯ್ತು, ಚುಚ್ಚೋದಾಯ್ತಾ. ಮತ್ತೆ ಪ್ಲಾಸ್ಟಿಕ್, ಅಲ್ಲಿ ಸಿರಿಂಜ್ ಇರೋದ್ರಿಂದ ಪ್ಲಾಸ್ಟಿಕ್ ವೇಸ್ಟ್ ಇದೆ. ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಎಲ್ಲರಿಗೂ ಗೊತ್ತಿದೆ ಪ್ಲಾಸ್ಟಿಕ್ ಅದು ಕರ್ಗಲ್ಲ ಮತ್ತೆ ಕುಗ್ಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಅದನ್ನ ಏನ್ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಚಾಲೆಂಜ್, ಜಾಗವನ್ನು ಆಕ್ರಮಿಸಿಕೊಂಡು ಕೂತ್ಕೊಂಡಿರುತ್ತೆ, ಅದು ಸಮಸ್ಯೆ ಒಂದು. ಅದು ಅದು ಒಂದ್ ಕಡೆ ಆಯ್ತು. ಆಮೇಲೆ ಇದು ಪ್ಲಾಸ್ಟಿಕ್ ಏನಿರುತ್ತೋ ಅದು ಕವರ್ ಮಾಡ್ತೀವಲ್ಲ, ಅದು ಸುತ್ತಕೊಂಡಿರುತ್ತೋ ಅದನ್ನ ನಾವು ಮೆಡಿಕಲ್ ವೇಸ್ಟ್ ಜೊತೆ ಮಿಕ್ಸ್ ಮಾಡಬಾರ್ದು. ಮೆಡಿಕಲ್ ಅಥವಾ ವೈದ್ಯಕೀಯ ವೇಸ್ಟ್, ಯಾಕಂದ್ರೆ ಅದು ಜನರಲ್ ವೇಸ್ಟ್, ಅದನ್ನ ನಾವು ಜನರಲ್ ವೇಸ್ಟ್ ರೀತಿ ಟ್ರೀಟ್ ಮಾಡ್ಬೇಕಾಗತ್ತೆ. ಇನ್ನ ಒಂದು ಕಾಟನ್ ಸ್ವಾಬ್ ಕ್ಲೀನ್ ಮಾಡಕ್ಕೆ ನಾವು ಕಾಟನ್ ಸ್ವಾಬ್ ಯೂಸ್ ಮಾಡಿರ್ತೀವಿ, ಅದೊಂದು ವೇಸ್ಟ್, ಅದು ಇನ್ಫೆಕ್ಟೆಡ್ ವೇಸ್ಟ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಮ್ಗೆ ಬೇಕಾಗಿದ್ದು ಒಂದು ಸೂಜಿ, ಆದ್ರೆ ಸೂಜಿನ ರಕ್ಷಣೆ ಮಾಡ್ಕೊಳ್ಳಕ್ಕಾಗಿ ಒಂದು 5 ಮತ್ತು ವಸ್ತುಗಳು ಬೇಕಾಗ್ತವೆ. ಆಂಪ್ಯೂಲ್ ಏನ್ ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ, ಗ್ಲಾಸ್ ಇರುತ್ತಲ್ಲ, ಅದು ಕೂಡ ತ್ಯಾಜ್ಯ. ಸೊ ಒಂದ್ ಇಂಜೆಕ್ಷನ್ ಇಂದ 5 ತರದ ವಿವಿಧ ಬೇಕಾಗುತ್ತದೆ, ಅದು ಉತ್ಪಾದನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸೂಜಿ ಬಳಸ್ಕೊಂಡ್ಬಿಡ್ತೇವೆ ನಾವು, ಆದ್ರೆ ತ್ಯಾಜ್ಯಗಳನ್ನ ಬಳಸಕ್ ಆಗಲ್ಲ. ಈಗ ತ್ಯಾಜ್ಯಗಳನ್ನ ನಾವು ಈಗ ಅದ್ರ ನಿರ್ವಹಣೆನೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಒಂದು ಸೂಜಿ ಅಲ್ಲ, ಒಂದು ಆಸ್ಪತ್ರೆಗೆ ಎಷ್ಟು ಜನ ಇವನು ಸೂಜಿ ಇಂಜೆಕ್ಷನ್ ಗೆ ಬೇಕಾಗ್ತದೆ ಮಾಡಬಹುದು. ಅದೊಂದು ಪ್ರಕ್ರಿಯೆ, ಅದು ಒಂದು ಇಂಜೆಕ್ಷನ್ ಬಗ್ಗೆ. ಕೋವಿಡ್ ಅಲ್ಲಿ ನಿಮ್ಗೆ ಗೊತ್ತಿತ್ತು, ಮತ್ತೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ PPE, ಎಲ್ಲರೂ ಗೌನ್ ಹಾಕೊಳ್ಳೋದು, ಎಲ್ಲರೂ ಸ್ಯಾನಿಟೈಸರ್ ಇಟ್ಕೊಂಡು ಗೌನ್ ಮಾಸ್ಕ್ ಎಲ್ಲ ಕಡೆ ಹಾಕೊಂಡು ಹೊರಡ್ತಾರೆ, ಅದೆಲ್ಲ ಸುಮಾರು ಪ್ಲಾಸ್ಟಿಕ್ ವೇಸ್ಟ್. ನೋಡಿ ಆ ಸಮಯದಲ್ಲಂತೂ ಓಷನ್ಸ್, ನಮ್ಮ ಸಮುದ್ರಗಳೆಲ್ಲ ನದಿಗಳು 10 ಜಾಸ್ತಿ ಆಗಿದೆ ಅಂತ ನಮಗೆ ಮಾಹಿತಿ ಇದೆ. ಸೊ ಈ ತರ ಸುಮಾರು ತೊಂದರೆ ಆಗೋದು. ಸೊ ನಾವು ಈಗ ಏನ್ ಯೋಚಿಸಬಹುದು ಅಂದ್ರೆ, ಹೆಲ್ತ್ ರಿಸ್ಕ್ ಇದೆ ಮತ್ತೆ ಎನ್ವಿರಾನ್ಮೆಂಟ್ ರಿಸ್ಕ್ ಇದೆ. ಮತ್ತೆ ವೇಸ್ಟ್ ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡದೆ ಇದ್ರೆ ನಮ್ಗೆ ಆರೋಗ್ಯಕ್ಕೆ ತೊಂದರೆ ಆಗ್ಬಹುದು, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ಬಹುದು, ಜೊತೆಗೆ ಪರಿಸರದ ಆರೋಗ್ಯ ಕೂಡ ಹದಗೆಟ್ಟೋಗುತ್ತೆ. ಪರಿಸರ ಕ್ಷೇಮ ಇದ್ರೆ ನಾವು ಕ್ಷೇಮ ಇರ್ತೇವೆ, ಕ್ಷೇಮ ಇರ್ಬೋದು. ಅದು ಈಗ ನಾವೇ ತ್ಯಾಜ್ಯ ಮಾಡಿದ್ದು ಪರಿಸರಕ್ಕೆ ಹೋಗಿ ಕುಂತ್ರೆ ಪರಿಸರ ಅದಕ್ಕೂ ರೋಗ ಬಂದ್ಬಿಟ್ಟಿರುತ್ತೆ. ಕರೆಕ್ಟ್. ಸೊ ಹಾಗಾಗಿ ಇದನ್ನ ಗಮನದಲ್ಲೇ ಇಟ್ಕೊಂಡು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಒಂದು ರೂಲ್ಸ್ ಫಾರ್ಮ್ ಮಾಡಿದ್ದಾರೆ. ಈಗ ಇತ್ತೀಚಿನ ಕಾಯ್ದೆ ಅಂತ ಏನ್ ಹೇಳ್ತೀವಿ, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ಅಂದ್ರೆ ಜೈವಿಕ ವೈದ್ಯ ತ್ಯಾಜ್ಯ ನಿರ್ವಹಣೆಯ ಒಂದು ಕಾಯ್ದೆ. 2016, 2018 ಮತ್ತು 2020 ತಿದ್ದುಪಡಿ ಆಯ್ತು. ಆದ್ರ ಪ್ರಕಾರ 98 ಒಂದು ಕಾಯ್ದೆ ಇತ್ತು, ಅದನ್ನ ಇದು ರಿವೈಸ್ ಮಾಡಿ ನಮ್ಗೆ ಸಿಂಪ್ಲಿಫೈ ಮಾಡಿದ್ದಾರೆ ಎಲ್ಲರಿಗೂ ಅರ್ಥ ಆಗೋಂಗೆ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗಳು ಕೆಲಸ ಆಗ್ಲಿ, ನರ್ಸ್ ಕೆಲಸ, ಫಸ್ಟ್ ಪ್ರೈಮರಿ ನಮ್ದೇನು, ನಮ್ಗೆ ಚಿಕಿತ್ಸೆ ಕೊಡ್ಬೇಕು, ರೋಗಿಗಳನ್ನ ಆರೈಕೆ ಮಾಡೋದು ಮುಖ್ಯ. ಅದೇ ರೀತಿ ಈ ವೇಸ್ಟ್ ಗಳನ್ನು ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು, ಅದು ಕೂಡ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಿಟ್ಟಿನಲ್ಲಿ ಏನಾಗಿದೆ, ಈ ರೂಲ್ಸ್ ನ ಸಿಂಪ್ಲಿಫೈ ಮಾಡಿ ಒಂದು 4 ಕ್ಯಾಟಗರಿ ಕಲರ್ ವೇಸ್ಟ್ ಮಾಡಿದ್ದಾರೆ, ಕಲರ್ ಕೋಡೆಡ್ ವೇಸ್ಟ್ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಅದನ್ನ ಯಾಕೆ ಕಲರ್ ಕೋಡೆಡ್ ಮಾಡಿದ್ದಾರೆ ಅಂದ್ರೆ, ಅದನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಬಹುದು. ಅಂದ್ರೆ ಎಲ್ಲಾ ಹಾಸ್ಪಿಟಲ್ಗಳು, ನೀವು ಆಸ್ಪತ್ರೆ ಹೋಗಿದ್ರೆ ನೀವು ನೋಡಿರ್ತೀರಾ, 4 ಕಲರ್ ಬಕೆಟ್ ಇಟ್ಟಿರ್ತಾರೆ ವೇಸ್ಟ್ ಗೆ, ಒಂದು ಯೆಲ್ಲೋ, ರೆಡ್, ಬ್ಲೂ ಮತ್ತೆ ಇನ್ನೊಂದು ವೈಟ್ ಡಬ್ಬಾ ಇಟ್ಟಿರ್ತಾರೆ. ಯೆಲ್ಲೋ ಅಲ್ಲಿ ಎಲ್ಲ ಇನ್ಫೆಕ್ಷಿಯಸ್ ವೇಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸಾಂಕ್ರಾಮಿಕವಾಗಿ ಸಾಂಕ್ರಾಮಿಕ ತ್ಯಾಜ್ಯ ಅಂತ ಹೇಳ್ತೀವಿ, ಅಂದ್ರೆ ಸಾಂಕ್ರಾಮಿಕ ಅಂಟಿರ್ಬಹುದು, ಯಾರಿಗಾರು ತೊಂದರೆ ಆಗ್ಬಹುದು, ಅದನ್ನ ಯೆಲ್ಲೋ ಕಲರ್ ಬಿನ್ ಅಲ್ಲಿ ಹಾಕ್ತಿವಿ. ಅತಿ ಸೂಕ್ಷ್ಮ ಅದನ್ನ ಯೆಲ್ಲೋ ಕಲರ್ ಹಾಕ್ತೀವಿ. ಇನ್ನ ಒಂದು ಕೆಂಪು ಡಬ್ಬದಲ್ಲಿ ಈ ಎಲ್ಲ ಈ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನೆಲ್ಲ ಒಂದು ಶೇಖರಣೆ ಮಾಡ್ತೀವಿ. ಇದು ಕೂಡ ಅನಾಹುತ ಆಗುತ್ತೆ, ಕೇರ್ಫುಲ್ ಆಗಿರಿ. ಕೇರ್ಫುಲ್ ಆಗಿ, ಇದು ಇನ್ಫೆಕ್ಟೆಡ್ ಪ್ಲಾಸ್ಟಿಕ್ ವೇಸ್ಟ್ ಸಪರೇಟ್. ಇನ್ನ ಒಂದು ಬ್ಲೂ ಬ್ಲೂ ಅಲ್ಲಿ ಗ್ಲಾಸ್ ವೇಸ್ಟ್ ಗಳನ್ನ ಹಾಕ್ತಿವಿ. ಓಕೆ, ಮಾರಕ ಇದೆ ಅಂತ. ಇನ್ನ ಒಂದು ಚಿಕ್ಕದು ಬಿಳಿ ಡಬ್ಬದಲ್ಲಿ ನೋಡಿರ್ತೀರಾ, ಅದ್ರಲ್ಲಿ ಸೂಜಿಗಳನ್ನ ಹಾಕ್ತಿವಿ, ಸೂಜಿ ಚುಚ್ಚಬಾರ್ದು. ಈ ತರ ನಾಲ್ಕು ವಿಂಗಡೆ ಮಾಡಿರ್ತೀವಿ. ಇದಲ್ದಲೆ ಜನರಲ್ ವೇಸ್ಟ್ ಅಂದ್ರೆ ನಮ್ಮ ಹಾಸ್ಪಿಟಲ್ ನೀವು ಅನ್ಕೋಬಹುದು ಹಾಸ್ಪಿಟಲ್ ಬರೋ ವೇಸ್ಟ್ ಎಲ್ಲ ವೈದ್ಯಕೀಯ ವೇಸ್ಟ್ ಇಲ್ಲ. ಸುಮಾರು 100 kg ತಗೊಂಡ್ರೆ 80-85% ಇವು ಅಲ್ಲ ಜನರಲ್ ವೇಸ್ಟ್. ಪೇಪರ್ ಪ್ಯಾಕೆಟ್ ಕವರಿಂಗ್ ಆ ತರದ ಇರುತ್ತೆ. ಬರೀ 15-20% ಮಾತ್ರ ವೈದ್ಯಕೀಯ ವಸ್ತು. ಸೊ ಈ ನಾವು 15-20% ನಾವು ಜನರಲ್ ವೇಸ್ಟ್ ಇಂದ ಸಪರೇಟ್ ಮಾಡ್ಕೋಬೇಕು. ಇನ್ನ 85% ನಾವು ಮುನ್ಸಿಪಲ್ ನಾವು ಸಾಲಿಡ್ ವೇಸ್ಟ್ ನಾವು ಹೇಗೆ ನಿವಾರಣೆ ಮಾಡ್ತೀವೋ ಅದೇ ತರ ಮಾಡಬಹುದು. ಈ 15-20% ಮಾತ್ರ ವೈದ್ಯಕೀಯ ತ್ಯಾಜ್ಯ ಅಂತ ಹೇಳ್ತೀವಿ. ಇದನ್ನ ನಾವು ಸ್ಪೆಷಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸೊ ದಟ್ ಯಾರಿಗೂ ಇನ್ಫೆಕ್ಷನ್ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಮತ್ತೆ ಎನ್ವಿರಾನ್ಮೆಂಟ್ ತೊಂದರೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಏನಾಗಿದೆ, ಈ ರೂಲ್ಸ್ ಅಡಿಯಲ್ಲಿ ಈ ಕಾಯ್ದೆ ಅಡಿಯಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ಹಾಸ್ಪಿಟಲ್ ಅವರೇ ಮ್ಯಾನೇಜ್ ಮಾಡೋ ಹಾಗಿಲ್ಲ. ಈಗ ಏನ್ ಮಾಡಿದಾರೆ ಅಂದ್ರೆ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂತ ಮಾಡಿದ್ದಾರೆ. ಮುಂಚೆ ಅಂದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೇ ಸುಡುವಂತ ಪ್ರಕ್ರಿಯೆ ನಡೀತಿತ್ತು, ಅವರೇ ಮಾಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇತ್ತು. ಅವರೇ ಸುಡುವಂತದ್ದು ಅಥವಾ ಡಿಸ್ಇನ್ಫೆಕ್ಷನ್ ಆಟೋಕ್ಲೇವ್ ಆತರ ಯೂಸ್ ಮಾಡೋದು ಮಾಡೋ ನಿರ್ವಹಣೆ ಮಾಡ್ಬಿಡೋದು, ಎಲ್ಲೋ ಅಲ್ಲಿ ಹಿಂದೆಗಡೆ ಬಿಸಾಕ್ಬಿಡೋದು, ಪಕ್ಕದ ಮನೆಗೆ ಬಿಸಾಕೋದು, ಆ ತರದೆಲ್ಲ ಈಗ ಯಾವ್ದು ನಡೆಯೋದಿಲ್ಲ. ಎಲ್ಲಾ ಹಾಸ್ಪಿಟ್ಲು ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ರಿಜಿಸ್ಟರ್ ಆಗಿರ್ಬೇಕು. ಅವ್ರು ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಕೋಬೇಕು, ನಾವು ನಮ್ಮ ತ್ಯಾಜ್ಯ ನಮ್ಮ ಆಸ್ಪತ್ರೆಯ ತ್ಯಾಜ್ಯವನ್ನು ಇಂತ ಕಡೆ ಕಳಿಸ್ಕೊಡ್ತೀವಿ ಅಂತ. ಅದು ನಮ್ದೇ ಜವಾಬ್ದಾರಿ, ನಾವೇ ನಿರ್ವಹಣೆ ಮಾಡ್ತೇವೆ. ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂತ ಇದೆ. ಪ್ರತಿ ಒಂದು 70 kilometers ಒಳಗಡೆ ನಿಮ್ದು ಯಾವ್ದಾರ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿಗೆ ಇದ್ರೆ ಅಲ್ಲಿಗೆ ನಾವು ವೇಸ್ಟ್ ಕೊಡ್ಬೇಕು. ಅಲ್ಲಿ ಅವರು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಈ ಎಲ್ಲೋ ಕಲರ್ ವೇಸ್ಟ್ ಬಹುಶಃ ಅವರು ತಾವೇ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಅವು ಎಲ್ಲ ಏನು ಬೇರೆ ಬೇರೆ ಆಸ್ಪತ್ರೆಗಳನ್ನ ಸಂಗ್ರಹಿಸಿ ಒಟ್ಟಾರೆ ನಿರ್ವಹಣೆ ಮಾಡ್ತಾರೆ. ಯಾಕೆಂದ್ರೆ ಮುಂಚೆ ಏನಾಗ್ತಿತ್ತು, ಅಲ್ಲಲ್ಲೇ ಸುಡ್ತಿದ್ರು. ಓಪನ್ ಬರ್ನಿಂಗ್ ಈಗ ಅಂದ್ರೆ ಮುಕ್ತ ನಿಷೇಧಿಸಲಾಗಿದೆ. ಈ ನಮ್ಮ ವೈದ್ಯಕೀಯ ತ್ಯಾಜ್ಯ ಅಂತಲ್ಲ, ಯಾವುದೇ ರೀತಿಯಾದ ತ್ಯಾಜ್ಯ ಕೂಡ ಓಪನ್ ಬರ್ನಿಂಗ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ. ಅಂದ್ರೆ ಅದು ತುಂಬಾ ಏರ್ ಪೊಲ್ಯೂಷನ್ ಗೆ ತುಂಬಾ ಕಾರಣ ಆಗುತ್ತೆ. ಹಾಗಾಗಿ ಈಗಿರೋ ಸದ್ಯಕ್ಕೆ ಇರೋ ಪರಿಸ್ಥಿತಿ ಏನು ಅಂದ್ರೆ ಇನ್ಸಿನರೇಷನ್ ಅಂತ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಅದು ಸುಡುವ ಪ್ರಕ್ರಿಯೆನೆ, ಬಟ್ ಅದು ತುಂಬಾ ಹೈ ಡಿಗ್ರಿಲ್ ಸುಡ್ತಾರೆ. ಒಂದು 2 chambers ಅಲ್ಲಿ ಒಂದು 800+ ಡಿಗ್ರಿ ಇರುತ್ತೆ, ಇನ್ನೊಂದು 1200 degrees. ಅಷ್ಟು ಹೈ ಡಿಗ್ರಿ ಟೆಂಪರೇಚರ್ ಆದಾಗ್ಲೇ ಸ್ವಲ್ಪ ಕಮ್ಮಿ ಆಗೋದು ಏರ್ ಪೊಲ್ಯೂಷನ್. ಸೊ ಯೆಲ್ಲೋ ಕಲರ್ ವೇಸ್ಟ್, ಯೆಲ್ಲೋ ಕಲರ್ ಬಿನ್ ಅಂತ ಹೇಳದ್ನಲ್ಲ, ಹಳದಿ ಕಲರ್ ಬಿನ್ ವೇಸ್ಟ್ಗಳು, ಅದೇ ಸಾಂಕ್ರಾಮಿಕವಾಗಿ ಕಲುಷಿತವಾಗಿರುವಂತಹ ತ್ಯಾಜ್ಯಗಳನ್ನ ಮಾತ್ರ ನಾವು ಬರ್ನ್ ಮಾಡೋದು. ಅಲ್ಲಿಗೆ ಪ್ಲಾಸ್ಟಿಕ್ ನಾವು ಹಾಕುವಂತಿಲ್ಲ. ಆ ಒಂದು ಎಚ್ಚರಿಕೆನ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳು ತಗೋಬೇಕಾಗತ್ತೆ. ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಆ ಯೆಲ್ಲೋ ಕಲರ್ಗೆ ಹೋಗ್ಬಾರ್ದು. ಸೊ ಅದಾಗುತ್ತೆ. ಹಾಗೆ ಆಮೇಲೆ ಅದೇ ರೀತಿ ಕೆಂಪು ಮತ್ತೆ ನೀಲಿ ಡಬ್ಬಗಳನ್ನ ಏನ್ ಮಾಡ್ತಾರೆ, ಅವರು ಅಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ತಾರೆ. ಆಟೋಕ್ಲೇವ್ ಅಥವಾ ಮೈಕ್ರೋವೇವ್ ಯಾವ್ದು ಅಲ್ಲಿ ಟೆಕ್ನಾಲಜಿ ಇದೆಯೋ ಅದ್ರ ಪ್ರಕಾರ ಅದನ್ನ ಡಿಸ್ಇನ್ಫೆಕ್ಟ್ ಮಾಡಿ ಅದನ್ನ ಪುಡಿ ಪುಡಿ ಶ್ರೆಡ್ಡಿಂಗ್ ಮಾಡಿ ಆಮೇಲೆ ಅದನ್ನ ರೀಸೈಕ್ಲಿಂಗ್ ಕಳಿಸ್ತಾರೆ. ಗೊತ್ತಲ್ಲ ನಿಮ್ಗೆ, ಪ್ಲಾಸ್ಟಿಕ್ ನಾವೇನು ಮಾಡಕ್ಕಾಗಲ್ಲ, ಗ್ಲಾಸ್ ಏನು ಮಾಡಕ್ಕಾಗಲ್ಲ, ಬಟ್ ರೀಸೈಕ್ಲಿಂಗ್ ಮಾಡಬಹುದು, ಅದನ್ನ ಪುನರ್ ಉಪಯೋಗಿಸಕ್ಕೆ ನಾವು ಮಾಡಬಹುದು. ಒಂದು ಸಮಸ್ಯೆ ಇರೋದು ನಮ್ಗೆ ಈ ನೀಡಲ್ಸ್ ಬಿಳಿದು, ಅದನ್ನು ಅಷ್ಟೇ ಡಿಸ್ಇನ್ಫೆಕ್ಷನ್ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ, ಅದನ್ನ ಪುನರ್ ರೀಸೈಕ್ಲಿಂಗ್ ಮಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಸೇಫ್ ಆಗಿ ಎತ್ತಿಡ್ತಾ ಇದೀವಿ. ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡೋದು ಅವ್ರಿಗೆ ಎಲ್ಲ ಅವ್ರಿಗೆ ಕೊಡ್ಬೇಕು. ನಾವು ಹಾಸ್ಪಿಟಲ್ ಇಂದ ಪ್ಲಾಸ್ಟಿಕ್ ವೇಸ್ಟ್ ನ ಮಾರೋ ಹಾಗಿಲ್ಲ, ಯಾವ್ದೇ ತ್ಯಾಜ್ಯನು ನೀವು ನಾವು ಡೈರೆಕ್ಟ್ ಮಾಡಿಲ್ಲ, ಜನರಲ್ ವೇಸ್ಟ್ ಮಾತ್ರ ಕೊಡ್ಬೇಕು ನಾವು ಸಾಲಿಡ್ ಅವ್ರಿಗೆ, ಇನ್ ಮಿಕ್ಕಿದ್ ಮಾಡಬಾರ್ದು. ಸೊ ಇದು ಪ್ರಕ್ರಿಯೆ ನಡೀತಿರೋದು, ನಿರ್ವಹಣೆ ರೂಲ್ಸ್ ಪ್ರಕಾರ ನಡೀತಾ ಇರೋದು. ಒಂದು ಡಾಕ್ಟರ್, ಈಗ ತಾವ್ ಹೇಳದಂಗೆ ಕೋವಿಡ್ ಒಂದು ಮಾರಕ ರೋಗ ಬಂದ್ಮೇಲೆ ನಮ್ಮ ವೈದ್ಯಕೀಯ ಕ್ಷೇತ್ರ ಜಾಗೃತ ಆಗಿದಷ್ಟೇ ಅಲ್ಲ, ಈ ಎಲ್ಲಾ ತ್ಯಾಜ್ಯಗಳನ್ನ ಕೂಡ ಹಾಕೊಳ್ಳಕ್ಕೂ ಒಂದು ದೊಡ್ಡ ಒಂದು ಬಂಡಲ್ ಆಗ್ಬಿಡ್ತದ. ಕರೆಕ್ಟ್. ಅದೇನಾಯ್ತು ಅಂದ್ರೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ಮೊದ್ಲೆಲ್ಲ ಈ ಆರೋಗ್ಯ ಸೇವೆನ ಉಪಯೋಗಿಸ್ಕೊಳ್ಳೋರು ಬಹಳ ಕಡಿಮೆ ಇದ್ರು. 100 ಒಂದು 10-20 ತೀರ ಅವಶ್ಯಕತೆ ಇದೆಯೋ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದ್ರೆ ಈಗ ಕೋವಿಡ್ ಸಮಯದಲ್ಲಿ 100% ಮೀರ್ಬಿಡ್ತು. ಅಂದ್ರೆ ಒಬ್ಬವನೇ 2-3 times ಹೋಗಕ್ ಶುರು ಮಾಡಿದ್ರು. ಅಂದ್ರೆ 100 ಇದ್ರೆ 100 ಹೋದಾಗ 100 ನಾವು ಈಗ ತ್ಯಾಜ್ಯಗಳ ಅವಶ್ಯಕತೆ ಬೇಕಾತು. ಈಗ ಒಂದ್ ಸಿರಂಜೆ ತಗೊಳ್ಳಿ, ಒಂದ್ ಸೂಜಿನೇ ಬೇಕು ಅಂತ, ನೂರು ಜನಕ್ಕೂ ಸೂಜಿ ಬೇಕಾತಲ್ಲ, ಅದೇ ತರ ಎಲ್ಲದೂ ಅವಶ್ಯಕತೆ ಬೇಕಾತು. ಹಂಗಾಗಿ ಈ ತ್ಯಾಜ್ಯನ ನಿರ್ವಹಣೆ ಮಾಡೋದು ಮತ್ತೆ ಇವರು ಎಲ್ಲೆಂದ್ರಲ್ಲಿ ಬಿಸಾಕೋದು, ಇದು ದೊಡ್ಡ ಕೋವಿಡ್ ಒಂದ್ ಸಮಸ್ಯೆ ಏನಾಯ್ತು ಹೇಳ್ತೀನಿ. ಕೋವಿಡ್ ಒಂದು ನಮ್ಗೆ ಪಬ್ಲಿಕ್ ಹೆಲ್ತ್ ಚಾಲೆಂಜ್, ಅದು ನಮ್ಗೆ ಎಲ್ಲರಿಗೂ ಒಂದು ವಿಚಿತ್ರವಾದ ಸನ್ನಿವೇಶ. ನಾವೆಲ್ಲರೂ ಹೆಂಗೋ ಫೈಟ್ ಮಾಡಿ ಬಂದಿದೀವಿ, ಬದುಕುಳಿದವರು ಪಾಪ ಬದುಕುಳಿದೇ ಇರೋರು ಎಷ್ಟೋ ಜನನೂ ಇದಾರೆ. ಅದು ಒಂದಾದ್ರೆ ಎನ್ವಿರಾನ್ಮೆಂಟ್ ನಮ್ಗೆ ತುಂಬಾ ಚಾಲೆಂಜ್ ಆಯ್ತು. ಯಾ ಮೆಡಿಕಲ್ ವೇಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಹೇಗೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳಿಗೂ ಅವ್ರಿಗೂ ಭಯ ಇತ್ತು. ನಾವ್ ಯಾಕಂದ್ರೆ ಅವ್ರು ಟ್ರೀಟ್ ಮಾಡ್ತಿರೋದು ಕೋವಿಡ್ ಪೇಷಂಟ್ ಡೈರೆಕ್ಟ್ ಆಗಿ, ಎಷ್ಟು ಡಾಕ್ಟರ್ಗಳು ಕೂಡ ಅದಕ್ಕೆ ತುತ್ತಾಗಿರೋದು ಒಂದು ಪ್ರಶ್ನೆ. ಅಂದ್ರೆ ಅವ್ರಿಗೂ ತುಂಬಾ ಭಯ ಇದ್ರಿಂದ ಎಲ್ಲರೂ ಡಬಲ್ ಡಬಲ್ ಮಾಸ್ಕ್ ಡಬಲ್ ಡಬಲ್ ಹಾಸ್ಪಿಟಲ್ ಅಲ್ಲಿ ಉಪಯೋಗಿಸೋದಿರಲಿ, ಪೇಷಂಟ್ ಕೂಡ ಯೂಸ್ ಮಾಡೋದ್ ಸ್ಟಾರ್ಟ್ ಮಾಡ್ಬಿಟ್ರು, ಮನೆಗಳಲ್ಲಿ ಉಪಯೋಗಿಸೋದ್ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿ ಎಲ್ಲಿಂದ್ರಲ್ಲೇ ಸೇರು, ಅಟ್ ಲೀಸ್ಟ್ ಹಾಸ್ಪಿಟಲ್ ಅಲ್ಲಿ ನಾವ್ ಎಲ್ಲೋ ಶೇಖರಣೆ ಮಾಡಿ ಅದಕ್ಕೆ ಒಂದು ಕೋವಿಡ್ ಲೇಬಲ್ ಅಂತ ಹಾಕಿ ಕಳಿಸ್ತಾ ಇದ್ವಿ. ಆಲ್ಮೋಸ್ಟ್ ನಮಗೆ ಅಂಕಿ ಅಂಶದ ಪ್ರಕಾರ 6 times ಜಾಸ್ತಿ ಆಗಿತ್ತು. ನಾವ್ ಏನು ಒಂದ್ ಹಾಸ್ಪಿಟಲ್ ಅಲ್ಲಿ 100 kg ಪ್ರೊಡ್ಯೂಸ್ ಆಗ್ತಿತ್ತು, ಅದೇ ಹಾಸ್ಪಿಟಲ್ ಅಲ್ಲಿ 600 kg ಆಗ್ತಾ ಇತ್ತು. ಹಂಗ ಲೆಕ್ಕ ಹಾಕೊಳ್ಳಿ ಎಷ್ಟಾಗಿರ್ಬೋದು. ಸುಮಾರು 8 million ಮೆಟ್ರಿಕ್ ಟನ್ ಆಫ್ ಪ್ಲಾಸ್ಟಿಕ್ಸ್ ಇದು ಸಮುದ್ರಕ್ಕೆ ಹೋಗಿದೆ ಪ್ರತಿ ವರ್ಷ ಅಂತ ಅಂಕಿ ಅಂಶಗಳು ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಅದು ಪ್ರಭಾವ ಬೀರ್ತು. ಆ ಭಯ ಏನಿತ್ತು ನಮ್ ಮೊದಲಿನಲ್ಲಿ, ಏನೇ ಬಂದ್ರು ಕೋವಿಡ್ ವಾರ್ಡ್ ಇಂದ ಎಲ್ಲಾ ತಗೊಂಡೋಗಿ ಒಂದೇ ಎಲ್ಲೋಗ್ ಹಾಕ್ಬಿಡ್ತಿದ್ವಿ. ಆದ್ರೆ ನಮ್ಗೇನ್ ಗೊತ್ತಿರ್ಲಿಲ್ಲ ಅದು ಪ್ಲಾಸ್ಟಿಕ್ ವೇಸ್ಟ್ ಇನ್ಫೆಕ್ಟೆಡ್ ಅನ್ಬಿಟ್ಟು ತಗೊಂಡೋಗಿ ಎಲ್ಲ ಎಲ್ಲೋ ಹಾಕ್ತಿದ್ವಿ. ಎಲ್ಲರಿಗೂ ನಮಸ್ಕಾರ, ನಾನ್ ಡಾಕ್ಟರ್ AK ಚಕ್ರವರ್ತಿ. ನಿಮ್ ಎಲ್ಲರಿಗೂ ಹವಾಮಾನ ಮಿತ್ರದು ಈ 18th ಸೆಷನ್ ಹವಾಮಾನ ಮಿತ್ರಗೆ ಸ್ವಾಗತಿಸ್ತಾ ಇದ್ದೀನಿ. ಸುಮಾರು ಜನ ನಮಗೆ ಪ್ರಶ್ನೆ ಕೇಳಿದ್ದಾರೆ 17th ಸೆಷನ್ದು, ಅದರದ್ದು ವಿವರ ನಿಮಗೆ ನಾನು ಈಗ ಕೊಡ್ತಾ ಇದ್ದೀನಿ. ಈಗ ಸನ್ನನಿಂಗಪ್ಪ ಅವರು ರಾಮದುರ್ಗ ತಾಲೂಕು ಬೆಳಗಾವಿಯಿಂದ ಹೇಳ್ತಾ ಇದ್ದಾರೆ. ಅವ್ರ ಹತ್ರ 5 acres ಇದೆ, 5 acres ಸಹ ಅವರು ಸೂರ್ಯಕಾಂತಿ ಬೆಳೆಸಿದ್ದಾರೆ. ಈ ಸಲ ಅವರಿಗೆ ಮಳೆ ಜಾಸ್ತಿ ಪ್ರಭಾವದಿಂದ ಸಾಕಷ್ಟು ತೇವಾಂಶ ಜಾಸ್ತಿ ಇತ್ತು ಅವರ ಹೊಲದಲ್ಲಿ. ಸೊ ಅದಕ್ಕೆ ಅವ್ರಿಗೆ ಸಾಕಷ್ಟು ಏನಂದ್ರೆ ರೋಗಗಳು ಬಂತು. ಆ ರೋಗದಲ್ಲಿ ಈ ಬೂದಿ ರೋಗ ಅಂತ ಏನ್ ಬರುತ್ತೆ ಅದು ಬಹಳ ಹೆಚ್ಚಿಗೆ ಕಂಡು ಬರ್ತಾ ಇತ್ತು. ಅದರಿಂದ ಅವ್ರಿಗೆ 20-50% ಅವ್ರಿಗೆ ನಷ್ಟ ಆಯ್ತು. ರವಿ ಅವರು ಹುಬ್ಳಿ ತಾಲೂಕು ಧಾರವಾಡ ಇಂದ ನಮ್ಗೆ ತಿಳಿಸಿದ್ದಾರೆ. ಅವರು ಈ ಸಲ ಮುಸ್ಕಿನ ಜೋಳ 4 acres ಬೆಳೆಸಿದ್ದಾರೆ, ಆಮೇಲೆ ಭತ್ತ 3 acres, ಸೋಯಾ ಅವರೆ ನಾವು ಏನ್ ಕರಿತೀವಿ ಅದು 2 acres, ಆಮೇಲೆ ಶೇಂಗಾ 1 acres ಅವರು ಬೆಳೆಸಿದ್ದಾರೆ. ಈ ಸಲ ಅವ್ರಿಗೆ ಮಳೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವಾಗ ಬಂದಿಲ್ಲ. ಇದರಿಂದ ಅವ್ರಿಗೆ ಏನಾಗುತ್ತೆ, ನಿರಂತರ ಮಳೆಯಿಂದ ಸಾಕಷ್ಟು ಅವ್ರಿಗೆ ಇಳುವರಿ ಕಡಿಮೆ ಆಯ್ತು. ಆಮೇಲೆ ಅವ್ರಿಗೆ ಒಳ್ಳೆ ರೇಟು ಸಿಕ್ಕಿಲ್ಲ ಅವ್ರ ಇದಕ್ಕೆ ಪದಾರ್ಥಕ್ಕೆ. ಅದಕ್ಕೆ ಅವರು ಏನಾಗಿದೆ, ಯಾವಾಗ ಕಟಾವು ಬಂತು, ಯಾವಾಗ ಈ ಬೆಳೆಯಲ್ಲೆಲ್ಲ ಕಟಾವು ಬಂತು ಆವಾಗ ಸಾಕಷ್ಟು ತೇವಾಂಶ ಇತ್ತು, ಅದರಿಂದ ಅವ್ರಿಗೆ ಈ ಸಲ ಸಾಕಷ್ಟು ಲಾಸ್ ಆಗಿದೆ ಅಂತ ತಿಳಿಸಿದ್ದಾರೆ. 15-40% ಇಳುವರಿ ಅವ್ರಿಗೆ ಕಡಿಮೆ ಸಿಕ್ಕಿದೆ. ಆಮೇಲೆ ಏನ್ ಗುಣಮಟ್ಟದ ಈಲ್ಡ್ನೂ ಅವ್ರಿಗೆ ಸಿಕ್ಲಿಲ್ಲ ಈ ಸಲ ಅಂತ ನಮ್ಗೆ ತಿಳಿಸಿದ್ದಾರೆ. ಉಮೇಶ್ ಹಳಿಯಾಲ್ ಹಳಿಯಾಲ್ ತಾಲೂಕು ಕಾರವಾರಿಂದ ನಮ್ಗೆ ತಿಳಿಸಿದ್ದಾರೆ. ಅವರು ವ್ಯವಸಾಯ 1 acre ಮಾಡ್ತಾರೆ. ಈ ಸಲ ಅವ್ರಿಗೆ ಮಳೆ ಬಹಳ ಕಡಿಮೆ ಬಂತು ಅಂತ ಹೇಳ್ತಾರೆ. ಈಗ ಸರಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ವೀಕ್ಷರೆ, ನಮ್ಗೆ ಹೆಚ್ಚು ಮಳೆ ಬಂದಿದೆ, ಬಟ್ ಈ ಸಲ ಕಾರವಾರನಲ್ಲಿ ಮಳೆ ಕಡಿಮೆ ಬಂದಿದೆ ಈ ಸಲ. ಅದಕ್ಕೆ ಅವ್ರಿಗೆ ಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಈ ಟಿಲ್ಲರಿಂಗು ಆಮೇಲೆ ಈ ಕಾಲ್ ತುಂಬೋದು ಅದೆಲ್ಲ ಬಹಳ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ನಮ್ಗೆ ಅವ್ರು ತಿಳಿಸಿದ್ದಾರೆ. ಆಮೇಲೆ ಅವ್ರಿಗೆ 30% ಇಳುವರಿ ಕಡಿಮೆ ಆಗಿದೆ ಅಂತ ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಹೇಮರೆಡ್ಡಿ ಅವರು ಚಿತ್ತಾಪುರ ತಾಲೂಕು ಕಲಬುರಗಿ ಡಿಸ್ಟ್ರಿಕ್ಟ್, ಅವರೇನು ನಮ್ಗೆ ತಿಳಿಸಿದ್ದಾರೆ ಅಂದ್ರೆ ಅವರು ಈ ತೊಗರಿ 3 acres ಬೆಳೆಸಿದ್ದಾರೆ, ಆಮೇಲೆ ಬೆಂಗಾಲ್ ಗ್ರಾಮ್ ಚಿಕ್ಪಿ ಅಂತ ನಾವೇನು ಹೇಳ್ತೀವಿ 2 acres ಅವರು ಬೆಳೆಸಿದ್ದಾರೆ. ಈ ಸಲ ಅವ್ರಿಗೆ ಸಾಕಷ್ಟು ತೇವಾಂಶ ಜಾಸ್ತಿ ಇತ್ತು, ಆಮೇಲೆ ಟೆಂಪರೇಚರ್ನು ಜಾಸ್ತಿ ಇತ್ತು. ಇದರಿಂದ ಏನಾಯ್ತಂದ್ರೆ ತೊಗರಿಗೆ ಸಾಕಷ್ಟು ಪೆಟ್ ಬಿದ್ದಿದೆ. ಯಾವಾಗ ಅದು ಕಾಳ್ ತುಂಬಕ್ ಬಂತು ಅಥವಾ ಯಾವಾಗ ಫ್ಲವರಿಂಗ್ ಆರ್ ಬ್ಲಾಸಮ್ ಆಯ್ತು ಆವಾಗ ಅವ್ರಿಗೆ ಸಾಕಷ್ಟು ಇಳುವರಿ ಕಡಿಮೆ ಆಗಿದೆ ಅಂತ ತಿಳಿಸಿದ್ದಾರೆ ಅವರು. ಆಮೇಲೆ ಅವ್ರಿಗೆ ಸುಮಾರು 30-50% ಇಳುವರಿ ಕಡಿಮೆ ಆಗಿದೆ. ಅವರು ಈ ಮಳೆ ಆಶ್ರಯದಲ್ಲಿ ಅವರೆಲ್ಲ ಬೆಳೆನ ಬೆಳೆಸ್ತಾ ಇದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಸದಾನಂದ ಶಟೋಗಿ ಗದಗ್ ಡಿಸ್ಟ್ರಿಕ್ಟ್ ಇಂದ ಅವರು ನಮ್ಗೆ ತಿಳಿಸಿದ್ದಾರೆ. ಅವರು ಸುಮಾರು 20 acres ವ್ಯವಸಾಯ ಮಾಡ್ತಾ ಇದ್ದಾರೆ, ಗೋಧಿ, ಪೊಮೊಗ್ರಾನೇಟ್, ದಾಳಂಬ್ರೆ, ಹತ್ತಿ, ಜೋಳ, ಆಮೇಲೆ ತೊಗರಿ ಸಾಕಷ್ಟು ಅವರು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಒಳ್ಳೆ ಮಳೆ ಬಂತು, ಕರೆಕ್ಟ್ ಟೈಮ್ಗೆ ಬಂತು, ಅದರಿಂದ ಅವ್ರಿಗೆ ಒಳ್ಳೆ ಇಳುವರಿನೂ ಬಂದಿದೆ. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಸಲ ಮಿಶ್ರಣ ಬೆಳೆ ಮಾಡಿದ್ದಾರೆ, ತೊಗರಿ ಆಮೇಲೆ ಜೋಳ ಆಮೇಲೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳೆಸಿ ಈ ಸಲ ಅವ್ರಿಗೆ ಸಾಕಷ್ಟು ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಗಣಪತಿ ಬಗಾಡೆ ಶೋಲಾಪುರ, ಅವರು ಸೋಲಾಪುರ ತಾಲೂಕಿಂದ ಭೀಮನ ಮಂಡಿ ಮಹಾರಾಷ್ಟ್ರ ರಾಜ್ಯದಿಂದ ಅವ್ರು ನಮ್ಗೆ ತಿಳಿಸಿದ್ದಾರೆ. ಅವ್ರು ಸುಮಾರು 10 ಎಕರೆಯಲ್ಲಿ ಗೋಧಿ ಆಮೇಲೆ ಜೋಳ ಆಮೇಲೆ ತೊಗರಿ ಬಳಸ್ತಾ ಇದ್ದಾರೆ. ಅವ್ರಿಗೂ ಈ ಸಲ ಒಳ್ಳೆ ಇಳುವರಿ ಬಂದಿದೆ ಅಂತ ತಿಳಿಸಿದ್ದಾರೆ. ಆಮೇಲೆ ಹವಾಮಾನ ಮಿತ್ರ ಇಂದ ಅವ್ರಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ. ಅವರು ಪ್ರತಿ ಸಲ ಇದನ್ನ ಕೇಳ್ತಾರೆ, ಇದು ಇನ್ನೂ ಮುಂದೆ ವರೆಸಬೇಕು, ಆಮೇಲೆ ಇದರದ್ದು ಸಮಯನೂ ಹೆಚ್ಚು ಕೊಡಬೇಕು, ಇನ್ನು 10-15 ನಿಮಿಷ ಅಂತ ಅವರು ಬೇಡಿಕೆನ ಇಟ್ಟಿದ್ದಾರೆ. ಆಮೇಲೆ ಪ್ರಭು ಕುಮಾರ್ ಚಿಕ್ಕನಹಳ್ಳಿ ತರೀಕೆರೆ ತಾಲೂಕು ಶಿವಮೊಗ್ಗ, ಅವರು ಹೇಳಿದ್ದಾರೆ ಅವರು ಅಡಕೆನ 8 ಎಕರೆನಲ್ಲಿ ಬೆಳೆಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಸಿಕ್ಕಾಪಟ್ಟೆ ಮಳೆ ಹೆಚ್ಚಕ್ಕೆ ಬಂದಿದೆ ಅಂತ ತಿಳಿಸಿದ್ದಾರೆ. ಸ್ಪೆಷಲಿ ಮೇ, ಜೂನ್, ಜುಲೈನಲ್ಲಿ ಅವರು ಸಾಕಷ್ಟು ಹೆಚ್ಚು ಮಳೆ ಬಂದ್ರಿಂದ ಸಾಕಷ್ಟು ಉದುರುವಿಕೆ ಆಗಿದೆ. ಆಮೇಲೆ ಫ್ರೂಟ್ ಸೆಟ್ಟು ಏನಿದೆ ಅದನ್ನು ಕಡಿಮೆ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಸುಮಾರು ಅವ್ರಿಗೆ 90%ರಷ್ಟು ಹಾನಿಯಾಗಿದೆ ಅಂತ ಅಡಕೆನಲ್ಲಿ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಕೇಳುವರೆ, ನಮಗೆ ಸಾಕಷ್ಟು ಜನ ಇನ್ನೂ ನಮಗೆ ಕಾಲ್ ಮಾಡಿ ಈ ಹವಾಮಾನ ಮಿತ್ರದಿಂದ ಅವ್ರಿಗೆ ಸಾಕಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಆಮೇಲೆ ಇನ್ನೊಬ್ರು ಈ ಜಗದೀಶ್ ಅಂತ ಸಕಲೇಶ್ಪುರದಿಂದ ನಮಗೆ ಕಾಲ್ ಮಾಡಿದ್ದಾರೆ. ಅವರು ಏಲಕ್ಕಿ, ಕಾಫಿ ಆಮೇಲೆ ಮೆಣಸು ಬೆಳೆಸ್ತಾ ಇದ್ದಾರೆ. ಈ ಸಲ ಏನಾಗಿದೆ ಅವ್ರಿಗೆ ಕಾಫಿ ಇಳುವರಿಗೆ ಕೊಯ್ಲು ಬಂದಾಗ ಸಾಕಷ್ಟು ಮಳೆ ಬಂದ್ಬಿಡ್ತು, ಇದರಿಂದ ಅವ್ರಿಗೆ ಏನಾಗಿದೆ ಸಾಕಷ್ಟು ನಾಶ ಆಗಿದೆ ಅವರು ನಮಗೆ ಸಕಲೇಶ್ಪುರದಿಂದ ತಿಳಿಸಿದ್ದಾರೆ. ಕೇಳವರೆ, ಈಗ ನೀವು ನೋಡಿದ್ದೀರಾ ಮಳೆ ಹೆಚ್ಚು ಬಂದ್ರೆ ಅಥವಾ ತೇವಾಂಶ ಹೆಚ್ಚು ಇದ್ರೆ ಎಲ್ಲರಿಗೂ ಬೆಳೆ ನಾಶ ಆಗಿದೆ ಅಂತ ನಾವು ತಿಳಿಸಿದ್ವಿ. ಅದಕ್ಕೆ ನಾವು ಏನ್ ಮಾಡಬೇಕು, ಈ ಮಳೆ ಯಾವಾಗ ನಾವು ಈ ಜೂನ್ ಜುಲೈನಲ್ಲಿ ನಮಗೆ ಮಳೆ ಬರುತ್ತೆ ಆವಾಗ ಬಸಿ ಕಾಲುವೆನ ಚೆನ್ನಾಗಿ ಮಾಡಬೇಕು. ಸೊ ನೀರು ನಿಂತ್ಕೋಬಾರ್ದು, ನಮ್ಮ ಸ್ಥಳದಲ್ಲಿ ಹೊಳದಲ್ಲಿ ಯಾವಾಗಲೂ ನೀರು ನಿಂತ್ಕೋಬಾರ್ದು ಅಂತ ನಾವು ವ್ಯವಸ್ಥೆ ಮಾಡಬೇಕು. ಆಮೇಲೆ ನಾವು ಏನ್ ಮಾಡಬೇಕು, ಆದಷ್ಟು ಈ ಬೇರು ಏನಿರುತ್ತೆ ಅಲ್ಲಿ ನೀರ್ ನಿಂತ್ಕೋಬಾರ್ದು ಅಂತ ನಾವು ನೋಡ್ಕೋಬೇಕು, ಎಚ್ಚರಿಕೆಯನ್ನ ನಾವು ವಹಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಏನ್ ಮಾಡ್ಬೇಕಂದ್ರೆ, ಯಾವಾಗ ಇದು ಕೊಯ್ಲು ಬರ್ತಾ ಇದೆ ಆವಾಗ ನಾವು ಏನಾದ್ರೂ ಅದಕ್ಕೆ ಆಶ್ರಯ ಕೊಡ್ಬೋದಾ, ಪಾಲಿಥಿನ್ ಶೀಟ್ ಹಾಕಿ ಅಥವಾ ಈ ಮಳೆ ಎಲ್ಲ ಬಂದಾಗ ನೀರ್ ಶೇಖರಣೆ ಆಗುತ್ತಲ್ಲ ಅದೆಲ್ಲ ಬಸ್ತ್ ಹೋಗಕ್ಕೆ ಕೆರೆನಲ್ಲಿ ಅಥವಾ ಹೊಂಡದಲ್ಲಿ ಎಲ್ಲಾದ್ರೂ ಅದನ್ನ ಕಳ್ಸಕ್ಕಾಗತ್ತ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಆಮೇಲೆ ನಾವು ಸರಿ ಸಮಯದಾಗ ನಾವು ಕೊಯ್ಲು ಮಾಡಬೇಕಾಗುತ್ತೆ, ಅದನ್ನ ನಾವು ತಡ ಮಾಡಬಾರ್ದು, ತಡ ಮಾಡಿದ್ರೆ ಏನಾಗುತ್ತೆ ಇನ್ನೂ ನಮಗೆ ನಾಶ ಆಗುತ್ತೆ. ಆಮೇಲೆ ನಾವು ಏನ್ ಮಾಡ್ಬೇಕಂದ್ರೆ, ಈ ಬಿಸಿಲು ಬಂದಾಗ ಅಥವಾ ನಮ್ದು ಏನ್ ಡ್ರೈಯಿಂಗ್ ಯಾರ್ಡ್ ಇರುತ್ತೆ ಅಲ್ಲಿ ಈ ಕೊಯ್ಲುಗಳನ್ನ ಈ ಹಾರ್ವೆಸ್ಟ್ ಏನಾಗಿರುತ್ತೆ ಗ್ರೈನ್ಸ್ ಅದನ್ನ ಎಲ್ಲ ಬಿಚ್ಚಿ ಬಿಚ್ಚಿ ಕ್ಲೀನ್ ಆಗಿ ಅದನ್ನ ನಾವು ಒಣಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ನಮಗೆ ನಷ್ಟ ಏನಾಗುತ್ತೆ ಅದನ್ನ ನಾವು ಕಡಿಮೆ ಮಾಡಬಹುದು. ನಮಸ್ಕಾರ. ಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ. ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಎಲ್ಲ ರೈತ ಬಾಂಧವರಿಗೂ, ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೆ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಇನ್ನೊಮ್ಮೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ, ಈಗ ರೈತ ಸಂತೆ ಅಂತ ಮಾಡ್ತಾ ಇದ್ದಾರೆ, ಸರ್ಕಾರನೂ ಮಾಡ್ತಾ ಇದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದನೂ ಕೂಡ ಮಾಡಬೇಕಂತ ಕಲ್ಪನೆ ಬಂದಿದೆ. ನಮ್ಮ ಏನು ಗ್ರಾಹಕರಿಗೆ ಒಳ್ಳೇದಾಗ್ಲಿ, ನಮ್ಮ ಬೇಸಾಯಗಾರರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಹಾರೈಕೆ ಉದ್ದೇಶ. ಏನು ಈ ಒಂದು ರೈತ ಸಂತೆ, ಇದರ ಮಹತ್ವ ಏನು ಹೇಳಿ ಡಾಕ್ಟ್ರೆ? ಈಗ ರೈತ ಸಂತೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಪರಿಕಲ್ಪನೆ. ಅವ್ರಿಗೇನು ಅನ್ನಿಸ್ತು, ಎಲ್ಲ ಒಂದು ಕಡೆ ನಮ್ಮ ರೈತ ಬಾಂಧವರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗ್ತಾ ಇಲ್ಲ, ಅವರ ಬೆಳೆದ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಸಿಗ್ತಾ ಇಲ್ಲ, ಎಲ್ಲೋ ಮಧ್ಯವರ್ತಿಗಳಿಗೆ ಈ ಒಂದು ಲಾಭ ಹೋಗ್ತಾ ಇದೆ, ಲಾಭ ಮಾಡ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯ ಒಂದು ಆಲೋಚನೆ ಬಹಳ ವರ್ಷಗಳಿಂದ ಇದೆ. ಹಾಗಾಗಿ ಇದನ್ನು ನಾವು ಸರಿದೂಗಿಸಬೇಕು ಅಂಥೇಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಒಂದು ರೈತ ಸಂತೆ ಅಂಥೇಳಿ ಒಂದು ವರ್ಷದ ಹಿಂದೆ ನಾವು ಈ ಒಂದು ಪರಿಕಲ್ಪನೆ ನಮ್ಮಲ್ಲಿ ಹುಟ್ಕೊಳ್ತು. ನಾವು ರೈತ ಸಂತೆಗಳನ್ನು ಪ್ರತಿ ನಾಲ್ಕನೇ ಶನಿವಾರ ನಮ್ಮ GKVK ಆವರಣದಲ್ಲಿ ನಿರಂತರವಾಗಿ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ರೈತ ಸಂತೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಬರುವ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾನಿಲಯದಿಂದ ಮಾರ್ಗದರ್ಶನ ಪಡೆದು ಬೆಳೆದಂತಹ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ನೇರವಾಗಿ ಬೆಂಗಳೂರಿನ ಗ್ರಾಹಕರಿಗೆ ಮಾಡುವ ಒಂದು ವ್ಯವಸ್ಥೆ ಈ ರೈತ ಸಂತೆ. ಈಗಾಗಲೇ ಸಾಕಷ್ಟು ಜನಪ್ರತಿನಿಧಿ ಪಡ್ಕೊಂಡಿದೆ ಈ ರೈತ ಸಂತೆಗೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ನಮ್ಮ ಗ್ರಾಹಕರು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಈ ತಾಜಾ ಉತ್ಪನ್ನಗಳನ್ನು, ರಾಸಾಯನಿಕಗಳು ಇಲ್ಲದೆ ಬೆಳೆದಂತಹ ನಮ್ಮ ಸಾವಯವ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಏನು ಆಲೋಚನೆ ಉತ್ತಮ ಫಲ ಕೊಡ್ತಾ ಇದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಓಹೋ, ತುಂಬಾ ಸಂತೋಷ ಡಾಕ್ಟ್ರೇ. ರೈತ ಸಂತೆ ನಮ್ಮ ರೈತರಿಗೆ ಉದ್ಧಾರಕ್ಕಾಗಿ ಇರೋದು, ಅದರಲ್ಲೂ ಕೂಡ ತಮ್ಮಲ್ಲಿ ಪರಿಣತಿ ಪಡ್ಕೊಂಡಂತ ರೈತರು ಮತ್ತೆ ಈ ವಿಷಯಕ್ಕೆ ಆಸಕ್ತಿ ವಹಿಸಿದಂತ ಜನರಿಗೆ ಇದ್ರ ಉಪಯೋಗ ಆಗ್ಲಿ ಅಂತ. ಕೃಷಿಕರಿಂದ ನೇರವಾಗಿ ಇಲ್ಲಿ ಮಾರಾಟಕ್ಕೆ ಅವಕಾಶ ಇದೆಯಾ? ಈಗ ನೀವು ಹೇಳ್ದಂಗೆ ಈಗ ಕೃಷಿಕರೇ ನೇರವಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರ್ತಾರೆ. ಈ ಎಲ್ಲ ಕೃಷಿಕರು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವ್ಯಾಪ್ತಿನಲ್ಲಿ ನಮ್ಮ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಕೃಷಿ ಮಾಡ್ತಾ ಇದ್ದು ಒಳ್ಳೆಯ ಉತ್ಪನ್ನಗಳನ್ನು ಈಗಾಗಲೇ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಈಗ ಹಲಸು, ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದರಲ್ಲೂ ತೂಬುಗೆರೆ ಪ್ರದೇಶದಲ್ಲಿ ಹಲಸು ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. ಈ ಹಲಸು ನಮ್ಮ ಬೆಂಗಳೂರು ಜನರಿಗೆ ಸಿಗಬೇಕು ಅನ್ನೋದಾದ್ರೆ, ಈ ಗುಣಮಟ್ಟದ ಹಲಸು ನಮ್ಮ ಬೆಂಗಳೂರು ಜನರಿಗೆ ಸಿಗಬೇಕಾಗಿದ್ದೆ ಆದ್ರೆ ಅವರು ನೇರವಾಗಿ ಬಂದು ಬೆಂಗಳೂರು ಮಾರಾಟ ಮಾಡೋದು ಕಷ್ಟ. ಹೌದು, ಬೇರೆ ಮಾರುಕಟ್ಟೆಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಅವರಿಗೆ ಮುಕ್ತವಾದ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಹಾಗಾಗಿ ಅವರು ನಮ್ಮ ಬೇರೆ ಬೇರೆ ಹಳ್ಳಿಗಳಿಂದ ನಮ್ಮ ರೈತ ಬಾಂಧವರು ಬಂದು ಇಲ್ಲಿ ನಮ್ಮಲ್ಲಿ ಅವರು ಗ್ರಾಹಕರ ಜೊತೆ ಮುಕ್ತವಾಗಿ ಮಾತನಾಡಲಿಕ್ಕೆ, ಆ ಬೆಳೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಇದು ರೈತರು ಮತ್ತು ಗ್ರಾಹಕರ ಮುಖಾಮುಖಿ ನೀವು ಮಾಡಿ ಅವ್ರು ಮಾಡ್ಕೊಳ್ಳಿ ಅಂತ. ಹೌದು, ನಿಮ್ಮ ವಿಶ್ವವಿದ್ಯಾಲಯದ ಆವರಣನ ಅವರು ಉಪಯೋಗಿಸ್ಕೊಳ್ಳಿ, ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಎಲ್ಲ ಒಂದ್ ಕಡೆ ಗ್ರಾಹಕರಿಗೆ ಒಳ್ಳೆಯ ಉತ್ಪನ್ನಗಳು ಸಿಗಲಿ. ಗುಣಮಟ್ಟದ ಉತ್ಪನ್ನಗಳು ಇವತ್ತು ಸಿಗ್ತಾ ಇಲ್ಲ, ಸೋರ್ಸ್ ಅಂದ್ರೆ ಮೂಲ ಗೊತ್ತಾಗ್ತಾ ಇಲ್ಲ, ಈಗ ಎಲ್ಲಿ ಬೆಳೆದ್ರು, ಯಾವ ನೀರಲ್ಲಿ ಬೆಳೆದ್ರು, ಇದೆಲ್ಲ ಪ್ರಶ್ನೆ ಬರುತ್ತೆ ಈಗ ಗ್ರಾಹಕರಿಗೆ. ಈಗ ನಮ್ಮ ರೈತ ಬಾಂಧವರು ಈಗ ನಿಜಕ್ಕೂ ಇವರು ಹಳ್ಳಿಗಾಡಿನಿಂದ ಬಂದಿರತಕ್ಕಂತಹ ನೈಜ ರೈತ ಬಾಂಧವರು. ಇವರ ಬೆಳೆಗಳನ್ನು ಆದಷ್ಟು ನಾವು ನೈಸರ್ಗಿಕವಾಗಿ ಬೆಳೆದು ತಂದು ಮಾರಾಟ ಮಾಡುವ ವ್ಯವಸ್ಥೆ ಇದಾಗಿದೆ. ಹಾಗಾಗಿ ಗ್ರಾಹಕರಿಗೆ ಇದರಿಂದ ಖಂಡಿತ ಒಳ್ಳೆ ಉತ್ಪನ್ನಗಳು ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಈ ಸಂತೆಯಿಂದ ಸಾಕಷ್ಟು ಜನ ಇದರ ಸದ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಾಕ್ಟರ್, ಈಗ ತಮ್ಮ ರೈತ ಸಂತೆಯಲ್ಲಿ ತಮ್ಮಲ್ಲಿ ಈಗಾಗಲೇ ಅನೇಕ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ಪಡ್ಕೊಂಡು ತಮ್ಮ ಒಂದು ತಾಂತ್ರಿಕತೆಯನ್ನು ಈಗ ಅಳವಡಿಸಿಕೊಂಡಂತ ರೈತರು ಬೇರೆ ಬೇರೆ ಬೆಳೆನ ಬೆಳೀತಾ ಇದ್ದಾರೆ. ಹೌದು ಹೌದು. ಸಾಮಾನ್ಯವಾಗಿ ಯಾವ್ಯಾವ ಬೆಳೆಗಳು ತಮ್ಮ ಒಂದು ಏನೀಗ ರೈತ ಸಂತೆಗೆ ಆಗಮಿಸ್ತಾ ಇದ್ದಾವೆ? ಇದು ಈಗ ಸೀಸನ್ಡ್ ಅಂದ್ರೆ ಆ ಕಾಲಕಾಲಕ್ಕೆ ಬೇರೆ ಬೇರೆ ಆಗುತ್ತೆ. ಈ ಉದಾಹರಣೆಗೆ ನಾವು ಕಳೆದ 2-3 ತಿಂಗಳ ಹಿಂದೆ ಈ ಹಲಸು ಹೆಚ್ಚು ಜನರನ್ನು ಆಕರ್ಷಣೆ ಮಾಡ್ತು. ಹೌದು, ಮಾವು ಅದಕ್ಕೂ ಹಿಂದೆ ಮಾವು ಮಾವು. ಈಗ ನಾವು ಈ ಪ್ರಾಯಶಃ ಮುಂಬರುವ ಸಂತಿನಲ್ಲಿ ಈ ನಾವು ಏನು ಕಲ್ಲಂಗಡಿ ಕರ್ಬೂಜ ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಅದು ಹೆಚ್ಚು ಬೆಳೆಯುವಂತ ಹಣ್ಣು. ಈಗ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಾರ್ಗದರ್ಶನದಲ್ಲಿ ಬಹುತೇಕ ನಮ್ಮ ತಳಿಗಳನ್ನೇ ಬಳಕೆ ಮಾಡಿ ಅವ್ರು ಬೆಳೀತಾ ಇದಾರೆ. ಈಗ ಹೆಬ್ಬಾಳ್ ಅವರೇ, ನಿಮ್ಗೆಲ್ಲ ಗೊತ್ತಿದೆ ನಮ್ಮ ವಿಶ್ವವಿದ್ಯಾನಿಲಯದ ತಳಿ, ಅದನ್ನು ನಮ್ಮ ರೈತ ಬಾಂಧವರು ಈ ಸಂತೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಕೆಲವು ವಿಶೇಷವಾದ ಉತ್ಪನ್ನಗಳು, ಈಗ ಬೇಲ್ದಣ್ಣಿನ ಪಾನಕ ಏನಾಗಿದೆ, ಇದು ಒಂಥರ ನಾವೆಲ್ಲ ಸಾಂಪ್ರದಾಯಿಕವಾದಂತಹ ಒಂದು ಪಾನಕ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ಅದು ಜನಪ್ರಿಯತೆ ಇತ್ತೀಚಿನ ದಿನಗಳಲ್ಲಿ ಅದು ನಶಿಸಿ ಹೋಗ್ತಾ ಇದೆ. ಅಂದ್ರೆ ತಮ್ಮ ಒಂದು ಮಾಹಿತಿಯಿಂದ ಹೆಚ್ಚೆಚ್ಚು ಪ್ರಯೋಜನ, ಒಂದು ಹೊಸ ಸುದ್ದಿ ಬರ್ತಾ ಇದೆ ಅದರ ಬಗ್ಗೆ. ಈಗ ಬೇಲ್ದಣ್ಣಿನ ಪಾನಕ ಆಗಿರ್ಬೋದು, ಕೆಲವು ಗೋ ಉತ್ಪನ್ನಗಳು, ಈಗ ಸಗಣಿಯಿಂದ ಮಾಡತಕ್ಕಂತಹ ದೀಪಗಳಾಗಿರ್ಬೋದು, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ನಗರವಾಸಿಗಳಿಗೆ ಎಲ್ಲ ಒಂದ್ ಕಡೆ ಬಹಳ ಆಕರ್ಷಣೀಯ ವಸ್ತುಗಳಾಗಿವೆ. ಇದ್ರ ಜೊತೆ ಇವೆಲ್ಲ ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ, ಎಲ್ಲೂ ರಾಸಾಯನಿಕಗಳ ಬಳಕೆ ಇಲ್ಲ. ಇವುಗಳನ್ನು ನೀವು ಸಂತೆನಲ್ಲಿ ಪಡೀಲಿಕ್ಕೆ, ಈಗ ಸಂತೆ ಅಂದ್ರೆ ಏನು ಪರಿಕಲ್ಪನೆ, ಕೇವಲ ತರಕಾರಿ ಹಣ್ಣು ಹೂವು ಇದಷ್ಟೇ ಅಲ್ಲ. ನಮ್ಮ ಸಂತೆನಲ್ಲಿ ಬೇರೆ ಬೇರೆ ಪ್ರಕಾರಗಳು ಅಂತ ಹೇಳಿದ್ರೆ, ಇಲ್ಲಿ ಗೋ ಉತ್ಪನ್ನಗಳಾಗಿರ್ಬೋದು, ಅಲಂಕಾರಿಕ ಮೀನುಗಳು, ಈಗ ಮೀನು ಸಾಕಾಣಿಕೆ ಬಹಳ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ, ಅದು ಕೂಡ ಆದಾಯ ಕೂಡ ಜಾಸ್ತಿ ತಂದ್ಕೊಡ್ತಾ ಇದೆ. ಎಲ್ಲ ಉದ್ಯೋಗ ತಂದ್ಕೊಡ್ತಾರೆ ಕೆಲವರಿಗೆ, ವಾಸ್ತು ಬಗ್ಗೆ ನಂಬಿಕೆ ಇರುವ ಅವರಿಗೆ. ಹೌದು, ಈ ಮೀನು ಸಾಕಾಣಿಕೆ ಒಂದು ಬಹಳ ಇತ್ತೀಚಿನ ದಿನಗಳು ಹೆಚ್ಚು ಜನಪ್ರಿಯತೆ ಪಡ್ಕೊಳ್ತಾ ಇದೆ, ಉದ್ಯೋಗ ತಂದ್ಕೊಡ್ತದೆ ತಂದ್ಕೊಡ್ತಾ ಇದೆ. ಈ ಮೀನುಗಳು ಎಲ್ಲಿ ಸಿಗುತ್ತೆ? ಈಗ ನಮ್ಮ ಸಂತೆನಲ್ಲಿ ಮೀನಿನ ಮರಿಗಳು ಸಿಗುತ್ತೆ, ಬೇರೆ ಬೇರೆ ಇಷ್ಟಪಟ್ಟಂತ ಅಲಂಕಾರಿಕ ಮೀನುಗಳು, ಬಣ್ಣ ಬಣ್ಣದ ಮೀನಿನ ಮರಿಗಳು ಇಲ್ಲಿ ಸಿಗುತ್ತೆ. ಇದರ ಜೊತೆಗೆ ಸಾಹಿತ್ಯ ಪ್ರಕಟಣೆಗಳು, ಎಲ್ಲೊಂದು ಕಡೆ ಕೃಷಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ವಿಚಾರಗಳು. ಉದಾಹರಣೆಗೆ ಡಾಕ್ಟರ್, ನಮ್ದು ಒಂದು ಪ್ರಶ್ನೆ ಏನಂದ್ರೆ, ಈಗ ನಾವು ಮನೆಯಲ್ಲೆಲ್ಲ ದಿನನಿತ್ಯ ಬಟ್ಟೆ ತೊಳಿಲಿಕ್ಕೆ ನಾವು ಡಿಟರ್ಜೆಂಟ್ ಉಪಯೋಗಿಸ್ತಾ ಇದ್ದೇವೆ. ನಮ್ದು ಈ ಪದ್ಧತಿ ಮೊದ್ಲು ಇತ್ತಾ? ಇಲ್ಲ, ಖಂಡಿತ ಇಲ್ಲ. ಆದ್ರೆ ನಾವ್ ಇವತ್ತು ಡಿಟರ್ಜೆಂಟ್ ಇಲ್ಲದೆ ನಾವು ಬದುಕಕ್ಕಾಗಲ್ಲ, ಡಿಟರ್ಜೆಂಟ್ ಬೇಕೇ ಬೇಕು ನಮ್ ಬೆಳಗ್ಗೆ ಸಾಯಂಕಾಲ. ಮಾರುಕಟ್ಟೆ ಜೊತೆಗೆ ಬಹಳಷ್ಟು ಅವಲಂಬನೆ ಆಗಿದೆ. ಅಂದ್ರೆ ಹಿಂದಿನವರು ಈ ಪದ್ಧತಿ ಇರ್ಲಿಲ್ಲ, ಆದ್ರೆ ಅವ್ರು ಬಟ್ಟೆ ಎಲ್ಲ ತೊಳಿತಿರ್ಲಿಲ್ಲ, ತೊಳಿತಾ ಇದ್ರು. ಹೇಗ್ ತೊಳಿತಾ ಇದ್ರು? ಸಾವಯವ ವಸ್ತುಗಳನ್ನ ಬಳಸ್ತಾ ಇದ್ರು ಅವರು. ಹೇಗೆ? ಏನು ಅರಣ್ಯದಲ್ಲಿ ಸಿಕ್ಕುವಂತ ಉತ್ಪನ್ನ, ಅಥವಾ ತಮ್ಮ ಹೊಲದಲ್ಲಿ ಈಗ ಸೋಪ್ ನಟ್ ಅಂತ ಒಂದು ಬರ್ತದೆ, ಅಟ್ಲೆಕಾಯಿ ಅಂತ, ಅದನ್ನು ಉಪಯೋಗಿಸ್ತಾ ಇದ್ರು. ಅಥವಾ ಇನ್ನೇನು ಒಂದು ಸೀಗೆಕಾಯಿ ಉಪಯೋಗಿಸ್ತಾ ಇದ್ರು. ಅದಲ್ಲದೆ ಮತ್ತೀಗ ಕೆಲವೊಂದು ಬಳ್ಳಿಗಳ ಉತ್ಪನ್ನವನ್ನು ಉಪಯೋಗಿಸ್ತಾ ಇದ್ರು. ಈಗ ಕೆಲವು ನೀವು ಹೇಳಿದ ರೀತಿಯಲ್ಲಿ, ಉದಾಹರಣೆಗೆ ನಮಗೆ ಕೆಲವು ಈ ಡಯಾಬಿಟಿಕ್ಸ್ ಬೇಕಾಗಿರ್ತಕ್ಕಂತಹ ಕೆಲವು ಸಸ್ಯಗಳು, ಔಷಧಿ ಮೌಲ್ಯ ಇರತಕ್ಕಂತಹ, ಔಷಧಿ ಗುಣಗಳಿಲ್ಲ ಇರತಕ್ಕಂತಹ ಸಸ್ಯಗಳು, ಅವುಗಳನ್ನು ಸಹ ನಾವಿಲ್ಲಿ ಎಲ್ಲೋ ಒಂದ್ ಕಡೆ ಮಾರಾಟ ಮಾಡೋದು ಪರಿಚಯ ಮಾಡೋದು. ಈ ನಾವು ಹಳೆ ಪದ್ಧತಿ ಹೋಗಬೇಕಾಗಿದೆ. ಯಾಕಂದ್ರೆ ನಾವು ದಿನನಿತ್ಯ ಒಂದು ಮನೆಯಿಂದ ನಾವು ಡಿಟರ್ಜೆಂಟ್ ಅನ್ನ ಉಪಯೋಗಿಸೋದ್ರಿಂದ ನಾವು ನಮ್ಮ ಪರಿಸರಕ್ಕೆ ಎಷ್ಟು ಹಾನಿ ಮಾಡ್ತಾ ಇದ್ದೇವೆ. ಹೌದಲ್ಲ, ಇದು ಗಣನೀಯವಾಗಿ ಇದು ನಾವು ಡಿಟರ್ಜೆಂಟ್ ಅನ್ನ ಮನೆಯಿಂದ ಹೊರಗೆ ಹಾಕ್ಲೇಬೇಕು. ಒಳಗೆ ಸೇರಿಸ್ಕೊಂಡಿದ್ದೇವೆ ನಾವು, ಒಂದ್ ದಿನ ಬರಬೇಕು. ಹಾಗಾಗಿ ಈ ಸೋಪ್ ನಟ್ ಈಗ ಅದಕ್ಕೆ ಅಟ್ಲೆಕಾಯಿ ಅಂತ ನಾವು ಏನು ನಮ್ಮ ಹಿರಿಯರು ಬಳಸ್ತಾ ಇದ್ರು, ಈಗಲೂ ಕೂಡ ಬಳಸ್ತಾ ಇದ್ದಾರೆ. ಆದರೆ ಇದು ವ್ಯಾಪಕವಾಗಿ ಈಗಾಗಲೇ ವಿದೇಶಗಳಲ್ಲಿ ಇದು ಡಿಟರ್ಜೆಂಟ್ ಅನ್ನು ಹಗೂರ ಮನೆಯಿಂದ ಸರಿಸ್ತಾ ಇದ್ದಾರೆ. ಅದು ಆ ಒಂದು ಇದು ಬಹುಮುಖ್ಯವಾಗಿ ಮನೆಯನ್ನ ಆಕ್ರಮಿಸ್ತಾ ಇದೆ. ಅಲ್ಲಿ ನಮ್ಮಲ್ಲೂ ಕೂಡ ಅದು ಬರಬೇಕಾಗಿದೆ. ಈಗ ತಾವು ಹೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಈ ಸಂತೆ ಕೊಂಡುಕೊಳ್ಳುವ ಅಥವಾ ಕೊಡುಕೊಳ್ಳುವ ಕ್ರಿಯೆಗೆ ಅಷ್ಟೇ ಅಲ್ಲ, ಇದು ನಮ್ಮ ಉತ್ತಮ ಜೀವನ ಕ್ರಿಯೆ, ಅದೇ ಆರೋಗ್ಯಯುತ ಬದುಕಿಗೆ ಬೇಕಾದಂತಹ ಒಂದು ಪರಿಕರಗಳಾಗಿರ್ಬೋದು ಅಥವಾ ಒಂದು ಮಾಹಿತಿ ಆಗಿರ್ಬೋದು, ಎಲ್ಲವೂ ಸಹ ಈ ಸಂತೆಯಲ್ಲಿ ದೊರಕಿಸಿಕೊಡುವ ಒಂದು ಪ್ರಯತ್ನ ವಿಶ್ವವಿದ್ಯಾಲಯ.